ನಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ, ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೃಷಿ ಅನುಭವದ ಈ ಬಗ್ಗೆ ಶ್ರೀ ಪರಶುರಾಮ್ ಅವರೊಡನೆ ಸಂದರ್ಶನವನ್ನ ಕೇಳುವಿರಿ. ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಹಾಗಾದರೆ ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿವೆ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೃಷಿ ಅನುಭವ ಈ ಬಗ್ಗೆ ಶ್ರೀ ಪರಶುರಾಮ್ ಅವರೊಡನೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೇದರ್ ಗ್ರಾಮದ ರೈತರಾಗಿರ್ತಕ್ಕಂಥ ಪರಶುರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪರಶುರಾಮ್. ಪರಶುರಾಮ್ ಅವರು, ನಿಮ್ಮ ವಯಸ್ಸು ಎಷ್ಟು ಈಗ? 53-54 ಈಗ ನಿಮ್ಗೆ ನಡೀತಾ ಇರೋದು. ಮೊದಲಿನಿಂದಲೂ ನಿಮ್ಮ ವೃತ್ತಿ ಕೃಷಿ? ಕೃಷಿ. ನಿಮ್ಮ ತಂದೆ ಕೃಷಿ. ವಿದ್ಯಾಭ್ಯಾಸ ಏನ್ ಮಾಡಿದ್ರಿ? SSLC ಆಗಿತ್ತು. ಆಗ SSLC ಆಗಿತ್ತು. ಕೃಷಿಗೆ ನೀವು ಬರೋದಕ್ಕಿಂತ ಮುಂಚೆ ಅಥವಾ ಬಂದ ಸಂದರ್ಭ ಹೇಗಿತ್ತು? ನಾವು ಬಂದಾಗ ಇಂಪ್ರೂವ್ಮೆಂಟ್ ಆದ್ರಿ. ನಮ್ಮ ತಂದೆಯವ್ರು ಮಾಡತ್ನಾಗ ಅವಾಗ ಕಷ್ಟ ಜೀವನ. ಹೆಂಗೆ ಇರ್ತೀರಿ? ಹೆಂಗಂತಂದ್ರೆ ಈಗ ಜೋಳ ಆಗ್ತದ, ಗಿಡ್ದೋಳ ಅಂತಂದು ಭೋಗ ಪರಂತಿದ್ದವು. ಅವು ಏನಾಕದು, ಸರಿಯಾಗಿ ಮಳೆಗಾಲ ಆದ್ರೆ ಕಾಳು ಬಿಡ್ತಿದ್ವು, ಇಲ್ಲಂದ್ರೆ ಬತ್ಕೆಲ್ಲಾಗಿರ್ತಿದ್ರು. ಅವು ಕಾಳು ಹಾಕಿದ್ದಿಲ್ಲ, ನರಿ ಬಂದಂತ ಅಂತಂದ್ರೆ ಹಂಗ ಪೋಸ್ ತಪ್ಪಿ ದನ ತಿನ್ನಿಸ್ತಿದ್ರು. ಈಗ ಇತ್ತಿತ್ತಾಗಿ ಈಗ ನಾವು ಬಂದಾಗ ಇವು ಹೊಸ ತಳಿಗಳು ಬಂದವು. ಅಂತೂ ಎಕರೆಕ 10 ಕ್ವಿಂಟಲ್, 15 ಕ್ವಿಂಟಲ್, 20 ಕ್ವಿಂಟಲ್ ಅಂತ ತೆಜಿ ಬೆಳೆದ್ರಿ. ಇದಾದ್ರೆ ಆಟ ರೀ, ಎಳ್ಳು ಹಾಕ್ತಿದ್ರಿ ಆ ಜೊತೆಗೆ. ಈ ತೊಗರಿ ಅರ್ಧ, 1 ಸಾಲು ತೊಗರಿ, 2 ಸಾಲು ಜೋಳ ಬಿದ್ದಿದ್ರು. ಅವಾಗ ಅದು ಹೋದ್ಮೇಲೆ ಒಳ್ಳೆ 1 ಸಾಲು ತೊಗರಿ, 2 ಸಾಲು ಎಳ್ಳು ಬಿತ್ತಿದ್ರು. ಅದು ಎಕರೆಕ ಮಿನಿಮಮ್ ಹೊಲವಲ್ಲ 2 ಕ್ವಿಂಟಲ್ ಹಿಂಗ ಬೆಳೆದಿದ್ರು. ಅದು ಸ್ವಲ್ಪ ದಿನ ಏನು ಗಸ್ಬಿಡ್ತಿ, ಮಳೆ ಹೋದಂಗೆಲ್ಲ ಆ ಗುಂಡು ಬರಕತ್ತಿ, ಅದನ್ನು ಸ್ಟಾಪ್ ಮಾಡಿಬಿಟ್ವಿ. ಆ ಮತ್ತೆ ಈ ಒಳ್ಳೆ ತೊಗರಿದೊಂದು ಹಿಡ್ಕೊಂಡ್ಬಿಟ್ಟಿದ್ರು. ಅವಾಗೆಲ್ಲ ಚೆನ್ನಾಗಿ ಮಳೆಗಾಲ ಇದ್ವು. ನಿಮ್ ತಂದೆಯವ್ರ ಕಾಲಕ್ಕೆ ಬರೀ ಜೋಳ ಅಷ್ಟೇ ಬೆಳೀತಿದ್ರು? ಜೋಳ, ಶೇಂಗಾ, ನವಣಿ, ಅದ್ರಾಗ ಹೆಸರು, ಅಲ್ಸಂದಿ, ಅಂಬ್ರಿ, ಇಂಥವೆಲ್ಲ ಶೇಂಗಾ. ಮತ್ತೆ ಅದು ಹಬ್ಬ ಶೇಂಗಾ ಬೇರೆ, ಆಮೇಲೆ ಕಿತ್ಕಡ್ಡಿ ಬೇರೆ, 2 ನಮೂನಿದ್ವು ಅವಾಗ. ಈಗ ಮುಂಗಾರಿ ಕರೆಕ್ಟ್ ಆಗ್ಬಿಟ್ರಪ್ಪ ಅಂದ್ರೆ ಏನಾಗತ್ತೆ, ಇದಕ್ಕೆ ಬಂದ್ಬಿಡ್ತಾರ ದೀಪಾವಳಿಗೆ ಕಿಚಿನ್ ಬಿಡ್ತದೆ. ಗರ್ಚೇಂಗ ಅಂತಂದು ತೋಟಕ್ಕೆ ಹಾಕ್ತಾರ, ಅಬ್ಸೆಂಗ್ ಅಂತಂದ್ರೆ ಅದು ಗೋರುಣಿ ಮಾಡಿ ಬರ್ತದ್ರ ಅದು, ಅವಾಗ ಕುಂಟಿ ಕಟ್ಟಿ ಅದನ್ನು ಇದು ಮಾಡಿ ಆರಿಸಿ ಕುಂಪಿ ಇಟ್ಟು ಅವ್ನು ಒಣಗಿದ ಮೇಲೆ ಹೋಗಿ ಬಣಿ ಹಾಕ್ತಿದ್ರು. ಆಮೇಲೆ ಸ್ವಲ್ಪ ದಿನ ಇದಾದಾಗ ತಮ್ಗೆ ಅನುಕೂಲ ಬಂದಾಗ ಅವಾಗ ಬಡದು ರಾಶಿ ಮಾಡಿ. ಯಾವುದು ಇಳುವರಿ ಜಾಸ್ತಿ ಬರ್ತಿತ್ತು, ಗೆಜ್ಜೆ ಸೇಂಗನೋ ಹಬ್ಸೆಂಗ? ಹಬ್ಸೆಂಗ ಬರ್ತದ್ರಿ ಜಾಸ್ತಿ ಕಾಯಿ. ಅದು ಬಳ್ಳಿಂಗೆ ನರಕಬ್ತಿರ ಅದು. ಈ ಗೆಸೆಂಗ ಅಂತಂದ್ರೆ ಸೀದಾ ನೆಲ ಹೋಗ್ತಾರೆ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅಂತಂದ್ರೆ ಏನು, ಈಗ ಬೇಸಿ ಗೊಬ್ಬರದವ್ರು ಆತಂದ್ರೆ ಬೇಸಿ ತುಂಬ ಹಿಂಗ ಬೆಳೆ ಬೆಳೆದಿತ್ತು ಅವು ತಕ್ಕಂತ ಕಾಯಿ ಇದಾಗತ್ತಾರೆ. ಅದೆಲ್ಲದೂ ಲಾಭದಾಯಕವಾಗಿತ್ತು. ಲಾಭದಾಯಕವಾಗಿತ್ತಾರ ಅಂದ್ರೆ ರೇಟ್ ಮಾರ್ಕೆಟ್ ಇಲ್ಲ, 200 ರೂಪಾಯಿ ಒಂದು ಕ್ವಿಂಟಲ್. ಅಲ್ಲ ಈಗೆಲ್ಲ ಬೆಲೆ ಜಾಸ್ತಿ ಇದೆ ಅಲ್ವಾ? ಈ ಬೆಳೆಗಲ್ರಿ ಈ ಮಳೆಗಾಲಿಲ್ಲಲ್ಲ, ಮಳೆಗಾಲಿತ್ತು ಅಂದ್ರೆ ಬೇಕಾದಂಗೆ ಶೇಂಗಾ ಇಳುವರಿ ಬರ್ತಾವ್ರಿ. ಅವಾಗ ಇಲ್ಲಿ ಮಾರ್ಕೆಟ್ ಇದ್ರಿ ಕೊಪ್ಪಳ, ಕೊಪ್ಪಳ ಬಿಟ್ಟರು ರೈತರು ಫಸ್ಟಿಗೆ ರೈತರು ಇಲ್ಲಿಂದ ರೈತರು ಹೋಗಿ ಮಾರ್ಕೆಟ್ ಬಂದ್ರೆ ಎತ್ತ ಬಂಡಿ ಕಟ್ಕೊಂಡು ಹೋಗಿ ಬಂಡೆಗೆ ಇಟ್ಕೊಂಡು ಶೇಂಗಾ ಶೇಂಗಾನ. ಅವಾಗ ಇಲ್ಲಿ 100 ರೂಪಾಯಿ ಒಂದು ತೊಲಿ ಬಂಗಾರ ಇತ್ತಂದ್ರೆ ಇಲ್ಲಿಂದ ಏರ್ಕೊಂಡು ಹೋಗಿ 200 ರೂಪಾಯಿ ಒಂದು ಚೀಲ ಮಾರಿ ಬಂದರು. ಅವಾಗಿನ ಒಂದು ಕಾರ್ಯಕ್ರಮಕ್ಕೆ ಹಂಗ, ಈಗ ಸ್ವಲ್ಪ ಇಂಪ್ರೂವ್ ಆಗಲ್ಲ ಹಿಂಗ. ನಿಮ್ಮ ಮನೆಗೆ ಬೇಕಾಗುವಂತ ಬೆಳೆಗಳನ್ನ ಬೆಳಿತಾ ಇದ್ರ ಅವಾಗ ಜೋಳ? ಹಾ, ಎಲ್ಲ ರೀತಿಯಿಂದ ಬೆಳೆದಿದ್ದರು. ಮನೆಗೆ ಕೊಂಡ ಇದ್ದಿಲ್ಲ ಅವಶ್ಯಕತೆ, ಎಲ್ಲ ತರಕಾರಿ ಕೂಡ ಬೆಳೆದಿವ್ರಿ ನಾವು. ಮೆಣಸಿಕಾಯಿ ಹಾಕ್ತಿದ್ದೀವಿ ಸುಮ್ಮನೆ ಒಂದು ದಡ್ಡಿ ಒಟ್ಟು, ಅವು ವರ್ಷ ತನಕ ನಮ್ಗೆ ಮೆಣಸಿಕಾಯಿ ಹಾಕೋದು ಆದಾಯ ಕೊಡ್ತೀವಿ. ಮನೆಗೂ ಬೇಕು, ಉಪಯೋಗ ಆಗ್ತೀವಿ ಮನೆಗೆ. ಆಮೇಲೆ ಚವಳಿಕೆ ಆಗ್ತದ್ರಿ, ಹೈಬ್ರಿಡ್ ಅಲ್ಲ ಜವರಿ. ಆಮೇಲೆ ಜವರಿ ಬೆಂಡಿ, ಜವರಿ ಟಮಾಟಿ, ಇಂಥವೆಲ್ಲ ಅದೇ ಹೊಲ್ದಾಗ ಬೆಳೆದಿದ್ರಿ. ಉಳ್ಳಾಗಡ್ಡಿ ಕೂಡ ಹಾಕ್ಯಾರ್ರಿ ಅವಾಗ, ಈಗ ಮಳೆಗಾಲ ಇದಕ್ಕೆ ಅವಾಗ ಬರಗಾಲ ತೇವಾಂಶ ಇರೋ ಕಾಲಕ್ಕೆ. ಹಂಗಾಗಿ ಈ ಮೆಣಸಿನ ಗಿಡ ಹಚ್ಚಿ ಕೂಡ ನೀರು ಬೇಕ್ರಿ. ಹೋಸರ ಹಚ್ಚಿದ್ದೆ ನಾನು ಒಂದಿಟ್ಟೆ, ಮಳೆನಾಗಲ್ಲ ನೀರು ಎಲ್ತೇನೆ ಹೋಗ್ತದೆ, ನಮ್ದೇನು ಬೋರಲ್ಲೇನೆಲ್ಲ ಹೊತ್ತು ಸಾಕಾದ ಕೈ ಬಿಟ್ಬಿಟ್ರು. ಹಿಂಗಾಗಿ ಅವ್ ತೊಗರಿದಂದ್ರೆ ಏನ್ರಿ ಕೆಲಸ ಕಮ್ಮಿ ಆದಾಯ ಜಾಸ್ತಿ, ಏನಿಲ್ಲ ಬಿತ್ತಿದ ಗಿಡನ ಅದಕ್ಕೆ ಕಳೆವು ಗಳೆವು. ಆಮೇಲೆ ಒಂದು ಹಂತಕ್ಕೆ ಬಂದಾಗ ಗೊಬ್ಬರ ಹಾಕೋದು, ಲಾಸ್ಟಿಗೆ ಬೋದು ಒಡೆದು ಅದಕ್ಕೆ ಸಾಲಿಗೆ ಆ ಕಡೆ ಈ ಕಡೆ ಮಣ್ಣು ಕುಂದ್ರಂಗೆ ಬಡ್ಡಿಗೆ ಕೈ ಬಿಟ್ಬಿಡೋದ್ರೆ ಹೂವು ಮೂಮೆಂಟ್ನಾಗ ಎಣ್ಣೆ ಹೊಡೆದ್ಬಿಡೋದು ಒಂದು 4-5 ಸಲ ಬಗೆಹರಿದ್ಬಿಡ್ತಾರೆ ಅದು. ಸಾಕು. ಆಮೇಲೆ ಅದಾದಮೇಲೆ ಅವಾಗ ಲೇಬರ್ ಕಟ್ಟಿಂಗ್ ಮಾಡಿಸ್ತಿದ್ದೀರಿ, ಲೇಬರ್ ಕಟ್ಟಿಂಗ್ ಮಾಡಿಸಿ ಅದನ್ನು ಒಂದು 8-10 ದಿನ ಅಲ್ಲೇ ಮೆದಿ ಬಿಟ್ಟು ಆಮೇಲೆ ಮತ್ತೆ ಹೊತ್ತು ಅಂತ ಕಾಯ್ಕಿ ಇಲ್ಕರ ಟ್ರ್ಯಾಕ್ಟರ್ ಕಟ್ಟಿ ತೋರಿಸ್ಬೇಕು, ಇಲ್ಲಾಂದ್ರೆ ಮಿಷಿನ್ಗೆ ಹಾಕ್ಬೇಕು. ಅದನ್ನು ಬಿಟ್ಟುರಿ, ಅದನ್ನು ಖರ್ಚು ಕಮ್ಮಿ ಮಾಡ್ಕೊಂಬಿಟ್ರಿ, ಏನಿಲ್ಲ ಮಿಷಿನ್ ಬಂದ್ಬಿಟ್ಟವ್ರಿಗೆ ಅವಾಗ ಅವೇ ಅದು ಕೊಯ್ಗೋದ್ರೆ ರಾಶಿ ಆಗಿಬಿಡೋದು, ತಗೊಂಡಾಗ ಒಂದು ಕಡೆ ಸುರುತ್ತ ಅದು ಒಂದು 2 ದಿನ ಒಣಸೋದು ಮಾರ್ಕೆಟಿಂಗ್ ಮಾಡೋದು. ಸೊ ಮೊದಲಿಗೂ ಈಗೂ ತಾಂತ್ರಿಕತೆ ಬಂದಿದೆ, ಸ್ವಲ್ಪ ಸುಲಭವಾಗಿದೆ ಕೆಲಸ, ಸುಲಭವಾಗಿದೆ, ಖರ್ಚು ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ. ಅವಾಗ ಖರ್ಚು ಕಮ್ಮಿ ಕೆಲಸ ಜಾಸ್ತಿ ಇತ್ತು, ಈಗ ಹಂಗಿಲ್ರಿ, ಈಗ ಆಳ ಸಿಗಲ್ರಿ ಒಂದು ಟೈಮ್ನಾಗ. ಹಂಗಾದಾಗ ಮತ್ತೆ ಏನು ಮಾಡೋಕೆ ಈಗ? ಅಂತ ಈಗ ಚಜ್ಜಿ ಬಿತ್ತೀರ, ಚಜ್ಜಿ ಬೆಳಿತೇವೆ ಎಲ್ಲ ಅಂತಲ್ಲ, ಎಕರೆಕ 15-20 ಕ್ವಿಂಟಲ್ ಬೆಳ್ಕೊಂತೇವೆ ಅಂತನಕ. ಅದು ಮಾಡಿದ್ದು ಕೂಲಿ ಡೆಕ್ಕ ಹಾಕ್ಬಿಟ್ರೆ ನಮ್ಗೇನು ಉಳಿಯೋಕಲ್ಲ, ಮತ್ತು ರೈತರು ಮುಂದಕ್ಕೆ ಬರೋದೇ ಅವ್ರು. ಈಗ ಅಡ್ಡ ದುಡ್ಡಿ ಕೊಟ್ರೆ 10,000 ರೂಪಾಯಿ ಕ್ವಿಂಟಲ್ ತೊಗರಿ ಮಾರ್ತಾರೆ, ಇದು ಯಾಕೆ ಕಾಲಕ್ಕೆ ಮಾರ್ಬೇಕು? ಒಂದು ಕ್ವಿಂಟಲ್ ಚಜ್ಜಿ 2,000 ರೂಪಾಯಿ ಮಾರ್ಬೇಕಾದ್ರೆ ಈಗ ಹೋದ ವರ್ಷದಿಂದ 2,000 ರೇಟ್ ಆಗೈತೆ ರೀ. ಮೊದಲು ನಾವು 700-800 ರೂಪಾಯಿ ಮಾರಿರಿ ಚಜ್ಜಿನ. ಅವಾಗ ಹಂಗೆ ಒಂದೊಂದು ಬಂದಂಗೆಲ್ಲ ನಾವು ಹಂಗೆ ತಕ್ಕಂಥ ನಾವು ಬದಲಾದ್ವಿ, ಎಲ್ಲಿ ಇಳುವರಿ ಐತೆ ಎಲ್ಲಿ ಅದು ಮಾರ್ಕೆಟ್ ರೇಟ್ ಐತೆ ಅದನ್ನು ಬೆಳೆಯಕ್ಕೆ ಚೆಂದ ಬಿಡಿ ಒಟ್ಟು. ನೀವು ತೊಗರಿ ಈಗ ಲಾಭದಾಯಕ ಅಂತ? ಹಾಂ, ಲಾಭದಾಯಕ. ಅದು ಮಾರ್ಕೆಟ್ ಏರುಪೇರ್ ಆಗಿಲ್ಲ, ಏರುಪೇರ್ ಆದ್ರೂ ಕೂಡ ಇಟ್ಕೊಂಡು ಮತ್ತೆ ಒಯ್ ಮಾರ್ಯಾರ ಅವನು, ಲಾಸ್ ಏನಾಗಲ್ಲ, ಲಾಸ್ ಏನಂದ್ರೆ ಬೇರೆ ಬೆಳೆಗಳಂಗೆ ಸಮಸ್ಯೆಗಳಿಲ್ಲ. ಅದು ಒಂದೇಳೆ ನಾವು ರೇಟ್ ಡೌನ್ ಆತಂತ ತಿಳ್ಕರಿ, ಅವ್ನು ಏನ್ ಮಾಡ್ತೀವಿ ಮತ್ತೆ ನೀರಿನಾಗ ನೆನೆ ಹಾಕಿ ಒಣಿಸಿ ಇಟ್ಬಿಡ್ತೀವ್ರಿ. ಅವನು ಬೇಳೆ ದಿನಕ್ಕೆ ಬೇಳೆ ಮಾಡ್ಕೇಸಿ ಮಾರಾಟಕ್ಕೂ ಮಾರ್ಬೋದು, ಇನ್ನು ಜಾಸ್ತಿ ರೇಟ್ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿದ್ರೆ ಇನ್ನು ಜಾಸ್ತಿ ರೇಟ್, ಇನ್ನೂ ಜಾಸ್ತಿ ರೇಟ್ ಬರುತ್ತೆ. ಹಿಂಗೂ ಮಾಡಿದ್ರು? ಹಿಂಗೂ ಮಾಡಿದ್ರು. ಯಾವಾಗ ಮಾಡಿದ್ರಿ ಈ ಜವರಿ ಇದ್ದಾಗ ರೀ? 3,000 ರೂಪಾಯಿ ಕ್ವಿಂಟಲ್ ಅಂದ್ರಿ, ನಮಗೊಂದು 15 ಕ್ವಿಂಟಲ್ ಆಗಿದ್ವು, ಏನು ಮಾಡಬೇಕು ತೊಗರಿ ಅನ್ನೋದೇ 3,000 ರೂಪಾಯಿ ಅಂದ್ರೆ ಕಡಿಮೆ ರೇಟ್. ಏನ್ ಮಾಡೋದಂತ 10 ಕ್ವಿಂಟಲ್ ಮತ್ತೆ 4-5 ಕ್ವಿಂಟಲ್ ಬೀಗಡಿಗೆ ಬೀಜಕ್ಕೆ ಕೊಟ್ಬಿಟ್ಟು ಉಳ್ಕೋದೇ ಅಂತ ನೆನೆ ಹಾಕ್ಬಿಟ್ಟು ನೆನೆ ಹಾಕಿ ಒಣಿಸಿ ಚೀಲ ಒಂದು ಒಂದರ ವಸ್ತು ಇಟ್ಬಿಟ್ಟು ಅವು ನೀರು ಹಾಕಿ ನೆನೆಸಿದ್ವು. ನೀವು ಹುಳನ ತಗೊಳ್ರಿ ಅವು. ಹೌದಾ? ಹಾ. ಈಗ ನಮ್ಗೆ ಎಷ್ಟು ಬೇಕು ಮನಿ ಖರ್ಚಿಗಾಗಲಿ ಮಾರಕ್ಕಾಗಲಿ? ಒಂದು 2-3 ಚೀಲ ಕ್ವಿಂಟಲ್ ಹಾಕಿ ನೆನೆಸಿದ್ರಕ್ಕ ಜಿನ್ನಿಗೆ ಹಾಕ್ಸು. ಹಾ, ಅವೆಲ್ಲ ಹಸು ಮಾಡ್ಕಿನ್ನ ಬೆಳೆ ಮಾರ್ಕೆಟ್ಗೆ. ಹಾ, ಜಿನ್ನಿಗೆ ಹಾಕ್ಸ್ತಾರ ಅಥವಾ ಹೇಳ್ರಿ ಅವಷ್ಟು ಏನು ಇದು ಮಾಡ್ದಾಗತ್ರಿ? ಮತ್ತೆ ಜಿನ್ನಿಗೆ ಹಾಕ್ಸ್ಬೇಕು. ಹಾಕ್ಸಿ ಮಂದ ಎರಡೆಲ್ಲ ತಗೊಂಡು ಇವ್ರು ತೆಗೆದು ತೂರಿ ಎಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಮಾಡೋದು. ನಮಗೆ ಎಷ್ಟು ಬೇಕೋ ಅಷ್ಟು ಹುಡುಕಿ. ನಾವು 7-8 ವರ್ಷ ತನಕ ಬ್ಯಾಳಿ ತಿಂದಿವ್ರಿ ನಾವು. ಓಹೋ, ಅವು ಮತ್ತೆ ಜವರಿವು. ನೀವು ಮಾರಾಟ ಮಾಡುವಾಗ ಒಂದೊಂದು ಕೆಜಿ ಪ್ಯಾಕೆಟ್ ಮಾಡ್ತಿದ್ರೆ? ಹೇಳ್ರಿಲ್ಲ, ಮಾರ್ಕೆಟಿಗೆ ಹೋಗ್ಬಿಡವ, ಅಲ್ಲಿ ಕೂತ್ ಬಿಡವ ಚೀಲದಾಗಿಟ್ಕೊಂಡು ಅಲ್ಲಿ ಅಲ್ಲಿ ಸೇರ್ಗಟ್ಲೆ ಹೆಂಗ್ ಸೇರ್ ಕೊಡ್ತಿದ್ರು ಅವಾಗ? 80-90 ತನಕ ಕೊಟ್ಟಿವ್ರಿ. ಈಗ ರೇಟ್ ಜಾಸ್ತಿ ಬಿಡ್ರಿ, ಈಗಿಂದ ಲೆಕ್ಕ ಇಲ್ಲ. ಅವಾಗ ಹಿಂಗ ಮಾಡಿ ನಾವು ಗಂಟು ಕವರ್ ಮಾಡ್ಕೊಂಡಿದ್ವಿ. ಮತ್ತೆ ಈಗ ಬೆಳೆದಿದ್ವಿ, ಅದನ್ನ ಏನ್ ಮಾಡಕ್ ಬರಕಲ್ಲ. 3,000 ರೂಪಾಯಿಗೆ ಏನ್ ಬರ್ತಾ? ತೊಗರಿ ಯಾವತ್ತಿಗೂ ಬೇಡಿಕೆ ಇರುವ ವಸ್ತು. ಯಾವಾಗಾದ್ರೂ ಅದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರ್ತದೆ. ಅದೇ ಮೇನ್. ಹಾಗಾದ್ರೆ ನಮ್ಗೆ ರೈತರಿಗೆ ಸ್ವಲ್ಪ 4 ರೂಪಾಯಿ ಕೈಗೆತ್ತವ. ಯಾವ ಸಾಲ ಸಮುದ ಅಂತ ಇಂಥವ್ ಲಗ್ನ ಮುಹೂರ್ತ ಇಂಥವೆಲ್ಲ ಮಾಡ್ಕೊಳಕ್ ಒಂದು ದಾರಿ ಸಿಗುತ್ತೆ. ಇಲ್ಲಾಂದ್ರೆ ಮತ್ತೆ ಸಾಲ ಮಾಡ್ಬೇಕ್ರಿ ನಾವು. ಈಗ 15 ಕ್ವಿಂಟಲ್ ನಮ್ಗೆ 13,000-45,000 ರೂಪಾಯಿ ಆಗತ್ತೆ. 3,000 ರೂಪಾಯಿ ಕ್ವಿಂಟಲ್ ಕೊಟ್ಟರ ಮತ್ತೆ ನಮ್ಗೇನು ಇದು ಅನ್ಸಂಗಿಲ್ಲ. ಹಂಗಾಗಿ ಅವನ ಇದು ಮಾಡಿ ನಮಗೆ ಬೇಕಾದ ಇಟ್ಕೊಳೋದು ಮನೆಗೆ. ಒಳ್ಳೆ ಅವನ ಸಂತಿಗೆ ಒಂದು 30 ಸೇರು, 40 ಸೇರು, 50 ಸೇರು ಹೋಗೋದೈತೆ, ಮಾರ್ಕೆಟ್ ಬಂದ್ಬಿಡೋದೆ. ನೀವು ಶೇಂಗಾ ಬೆಳೆಯುವ ಕಾಲಕ್ಕೂ ಸಹಿತ ಇಂಥ ಒಂದು ಮೌಲ್ಯವರ್ಧನೆ ಕ್ರಮಗಳನ್ನು ಮಾಡ್ಬೋದಾಗಿತ್ತು ನೀವು. ಅಂದರೆ ಜಿನ್ನಿಗೆ ಹಾಕ್ಸಿ ಅದು ಪ್ಯಾಕೆಟ್ ಮಾಡಿ ಅವು ಅವ್ರಿಗೆ ಎಷ್ಟು ಒಂದು ಮುಂದುವರೆದಿದ್ರು. ಎಣ್ಣೆ ಮಾಡಿಸಿ ಮಾರಾಟ ಮಾಡ್ಬೋದು. ಏ ಅವಾಗ ಇರ್ತಾರ ಅಂದ್ರೆ ಇಷ್ಟು ಒಂದು ರಿಸ್ಕ್ ತಗೊಂಡಿದ್ದಲ್ಲ, ಈಗ ಭಾರಿ ರಿಸ್ಕ್ ಮಾಡಿ ತೋರ್ತಾರೆ. ಈ ಪ್ರತಿಯೊಬ್ಬರು ಗುಡ್ಡ ಗವರಿದ್ವು ಆಮೇಲೆ ಬೀಳ್ಬಿಟ್ಟಿರೋ ಹೊಲ ಈ ಸುತ್ತ ನಮ್ಮ ಕನಗಿರಿ ತಾಲೂಕಿನಾಗ ಎಲ್ಲರೂ ಹೋಗ್ಬಾರ್ದು, ಎಲ್ಲ ಬೀಳೈತೆ ನೋಡ್ಕೊಂಬ್ರಿ ನೀವು. ಎಲ್ಲರೂ ಕೆಲಸ ಮಾಡ್ತಾ ಇದ್ರಿ? ಎಲ್ಲರೂ ಅದನ್ನ ಮಾಗಿ ಮಾಡಿ ತೊಗರಿನ ಬಿತ್ತಾರ ಹೊರತಾಗಿ ಅದನ್ನ ಹಂಗ ಬೀಳ್ಬಿಟ್ಟಿಲ್ಲ. ಈಗ ನಿನ್ನ ಹೊಲ ಐತ್ರಿ, ಒಂದು 50 ಎಕರೆ ಐತೆ, ನಿಮ್ಮಿಂದ ಮಾಡೋದಾಗಲ್ಲ. ಈ ಎಕರೆಕ 3,000, 2,000 ಒಂದು ಎಕರೆ ವರ್ಷಕ್ಕ ಅದರಂಗ ಹಿಡ್ಕೊಳೋದು, ಗುದ್ದಿಗೆ ಹಾಕಿ ತೊಗರಿ ಬೆಳೆಯೋದು. ನನ್ನ ಭೂಮಿ ಇಲ್ಲ, ಭೂಮಿ ಇದ್ರೆ ನಾನೇ ಮಾಡಿಬಿಡ್ತಿದ್ದೆ ಹಿಂಗದವರು. ಆಮೇಲೆ ಈ ತವರ್ಗಿರಿ ಕಡೆ ಮುದಿಯದವರು ನಂದಾಪುರ ಆ ಕಡೆಯಿಂದ ಬಂದು ಇಲ್ಲಿ ನಮ್ಮಲ್ಲಿ ಹೊರಗಡೆ ಮಾಡ್ತಾರೆ ತೊಗರಿ ಬೆಳೆ. ಆಮೇಲೆ ನಮ್ಮೂರವ್ರ ಸಮಯ ಕನಿಗ್ರಿಗೆ ಮಾಡಿರ 50 ಎಕರೆ, 20 ಎಕರೆ ಹಿಂಗ ತಮ್ಗೆ ಸಾಧ್ಯ ಆದ ಮಟ್ಟಿಗೆ. ಹೋದ್ರು ಈ ಕಡೆ ಕುಷಿ ತಾಲೂಕು ಯಲಬುರ್ಗಿ ತಾಲೂಕು ಸೇರಿ ಐತೆ, ನಡಕದ ಯಲಬುರ್ಗಿ ತಾಲೂಕು ಬರ್ತಾ ಅಲ್ಲಿ ಒಂದು 50 ಎಕರೆ ಮಾಡಿರಿ. ಇಲ್ಲಿ ಹೊಸಗುಡ್ಡ ಪಕ್ಕದಾಗ ಇಲ್ಲಿಂದ ಹೋಗಿ ಹೊಸಗುಡ್ಡಲಿಂದ ಹೋಗಿ ಅದು ಬಿತ್ತನೆ ಮಾಡಿ ಅದಕ್ಕೇನು ಸಲಕರಣೆ ಬೇಕೋ ಅದನ್ನು ರೆಡಿ ಮಾಡ್ತಾರೆ. ಈ ಇಷ್ಟು ಮುಂದರದಿಲ್ಲರಿ ಅವಾಗ. ಅವಾಗ ಇಷ್ಟು ಮುಂದರದಿಲ್ಲ, ಈಗ ಪ್ರತಿಯೊಬ್ಬರು ಅದರ ತೆಗಿಬೇಕು ಮಾಡಬೇಕು. ಒಟ್ಟು ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ಕೆ ಏನೇನು ಸಾಧ್ಯತೆ ಇದೆ ಈಗ ಅದನ್ನು ಬಳಸ್ಕೊಳ್ಳೋದಾಗುತ್ತೆ. ಆಮೇಲೆ ಒಂದು ಕಸಾರೆ ಈ ಇರಗಳು ಈಗ ಪ್ರತಿಯೊಂದು ಒಂದಾಗ ನೋಡ್ರೆ ತೊಗರಿನ ಬಿತ್ತಾರಲ್ರಿ ಎಲ್ಲರ ಒಂದು ಹಿಂಗ ಎತ್ತಿ ಕಿತ್ತ ಹಾಕಕ್ಕೆ ಮೇವರು ನೋಡ್ರಿ, ಅಷ್ಟು ಸ್ವಚ್ಛ ಇಟ್ಟರ್ರಿ ಹೊರಗೇನು ಇರ್ತಾರೆ. ಹಾಂ, ಖರ್ಚು ಮಾಡೋಕ್ಕಿಂತ ಮುಂದೆ ನೋಡ್ರಿ ಹೊಲ ಕ್ಲೀನ್ ಇದ್ದಷ್ಟು ಒಳ್ಳೇದ, ಅದರಲ್ಲಿ ಕಸ ಇದ್ದಷ್ಟು ಒಳ್ಳೇದ. ಕ್ಲೀನ್ ಇದ್ರೆ ನಮಗೆ 4 ಹೂವು ಜಾಸ್ತಿ ಆಗಲಿ ಕಾಯಿ ಜಾಸ್ತಿ ಆಗಲಿ ಇಡ್ಕೊಂತೈತೆ. ಕಸ ಆತಂದ್ರೆ ಅದಕ್ಕೆ 4 ಕಾಯಿ ಆದ್ರೂ ಕೂಡ ಅದ್ರ ಗುಂಟನ ಹುಳ ಸೇರಿ ತಿಂದು ನಮ್ಮ ಲಾಸ್ ಮಾಡ್ತಾವ. ನಾವು ಏನು ಮಾಡಿದ್ರೂ ಉಪಯೋಗಿಲ್ಲ. ಅದನ್ನ ಇಡತಿದ್ರು ಸ್ವಚ್ಛ ಮಾಡಿದ್ರೆ ನಮಗೆ ಏಟಲ್ಲಿ ಅನ್ನ ಕೊಡೋದು. ಬೇರೆ ಸಸ್ಯಗಳು ಇರಬಾರ್ದಲ್ಲಿ, ಏನು ಇರಬಾರ್ದು, ಗಿಡ ಬಿಟ್ಟರೆ ಏನು ಸರಿಸಿ ಇರಬಾರ್ದು. ಬೇರೆ ಸಸ್ಯಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಹುಳುಗಳು ತೊಗರಿಗೆ ಸಮಸ್ಯೆ ಮಾಡ್ತಾರೆ. ತೊಗರಿ ಸಮಸ್ಯೆ ಮಾಡ್ತಾರೆ. ಕಸ ಕಡ್ಡಿ ಬೆಳೆದ್ಬಿಡ್ತ ಆ ಬೆಳೆದ್ಗಡೆ ಅದೇ ಹುಳನ ಅದಕ್ಕೆ ಹೋಗುತ್ತೆ. ಮತ್ತೆ ಹಿಂಗಾಗಿ ನಾವೇ ಅದನ್ನ ತೈನದ್ ಮಾಡಕ. ಇದನ್ನ ತಪ್ಪಿಸೋದಕ್ಕೆ ಕೋಳಿ ಸಾಕಾಣಿಕೆ ಮಾಡ್ಬೋದಲ್ಲ ನೀವು? ಈಗ ಅದೊಂದು ತಲೆಗೆ ನೋಡ್ರಿ, ಅದೊಂದು ಆಮೇಲೆ ಮೇಕೆ ಟಗರ್ ಸಾಕಾಣಿಕೆ ಆಗಲಿ ಇನ್ನೊಂದು ಮಾಡೋದಲ್ಲ. ಮೇಕೆ ಆದ್ರೆ ನಿಮ್ಗೆ ತೊಗರಿ ತಿನ್ನುತ್ತೆ. ಹಾ, ಅದೇ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಮ ಬೇರೆ ಬೇರೆ ಹುಳ ಪುಡಿಗಳನ್ನು ತಿನ್ಕೊಂಡು ಆರಾಮಾಗಿರ್ತವೆ, ಜೊತೆಗೆ ನಿಮ್ಗೆ ಅಲ್ಲಿ ಇವು ಪ್ರಾಣಿಗಳು ಅದಾವ್ರಿ, ಅಡವಿ ಬೇಕಂತದವ ಆಮೇಲೆ ನರಿ ಅಂತದವ. ಆಗಲಿ, ಒಂದಿಷ್ಟು ಪ್ರಾಣಿಗಳಿಗೆ ಹೋಗ್ಲಿ, ಒಂದಿಷ್ಟು ನಿಮ್ಗೆ ಇರ್ಲಿ. ಇಲ್ರಿ, ನಾವು ನಮ್ಮ ತಮ್ಮ ಮಾಡಿದ್ದೇನೆ, ಪ್ರಯೋಗ ಮಾಡಿದ್ರೆ ಇದನ್ನ. ಇದು ನಮ್ಮ ತಮ್ಮ ಮಾಡಿದ್ದೇನೆ, ಅಲ್ಲೇ ಮನೆ ಕಟ್ಟರ, ಇಲ್ಲೇ ಊರಾಗಿರೋದು. 50 ಕೋಳಿ ಇದ್ವು, 50 ಕೋಳಿಗೆ 20 ಕೋಳಿ ಉಳಿಸ್ತೇ. ಅದು ಬೇಲಿ ಗೀಲಿ ಮಾಡ್ಕೊಂಡಿದ್ದಿಲ್ಲ ಇಲ್ಲ, ಆಗ ಬಿಟ್ಬಿಡ್ತು. ಹೊಲಕ್ಕೆ ಸುತ್ತಲೂ ಬೇಲಿ ಮಾಡ್ಕೊಂಡ್ರೆ ಸ್ವಲ್ಪ ಮತ್ತೆ ಹೊರವಲ್ಲಲ್ರಿ ತೋಟ ಅದ್ರ. ನೀವು ಹೇಳಿದಂಗ ಸುತ್ತದು ಅದಕ್ಕೆ ಏನು ಪಾಬಂದಿ ಮಾಡಿ ಮಾಡ್ಕೊಂಡ ಇದು ಮಾಡಕ್ ಬರ್ತದೆ, ಹಂಗ ಇಲ್ರಿ. ಅದು ಇವೆಲ್ಲ ನಟ್ಟು ಗಾಡ ಅಂತ ಇಂಥ ಬರ್ತಾವ, ಅದ್ರಾಗ ಚೀರ್ತಾವ, ಈಗ ಮೇ ಕೂದಲ್ ಇಟ್ಕಂತ ತಿನ್ಬಿಡ್ತಾವ. ಅದು ಮೇ ಹೊರಗೆ ಬಿಟ್ರ ಅದ್ರ ಜೀವನ ಕೂಡಿದ ಕೂಡ ಹಾಕಿರ ಅಷ್ಟು ಇದನ್ಸಂಗಿಲ್ಲ. ಅಂದ್ರೆ ಜವಾರಿ ಇವ ಹೈಬ್ರಿಡ್ ಅಲ್ಲ. ಈ ಮಾಡಿದ್ರೆ ನಾವು ಟಗರಿ ಆಗಲಿ ಮೇಕೆ ಆಗಲಿ ಇವೆಲ್ಲ ಮಾಡೋಕಂತ ಮಾಡಿದ್ರು. ಒಟ್ಟು ನಿಮಗೆ ನಿಮ್ಮ ಕೃಷಿ ಅನುಭವದಲ್ಲಿ ತೊಗರಿ ಬೆಳೆ ಬೆಳೆಯುವುದು ಆರ್ಥಿಕವಾಗಿ ಲಾಭವಾಗಿದೆ, ಲಾಭದಾಯಕ ವಸ್ತದ ಈ ಸದ್ಯ ನಮ್ಮ ಬಾಳಿ? ಎಷ್ಟು ಎಕರೆ ಬೆಳೀತಾ ಇದ್ರಿ ಈಗ? ನಾವು 15 ಎಕರೆ ಐತೆ, 15 ಎಕರೆ ಅದೇ 15 ಎಕರೆ ತೊಗರಿ ಬೆಳೀತೀವಿ. ಬೆಳೆ ಇಲ್ಲ ಅದ್ರಾಗ, ಮಿಶ್ರ ಮಳೆ ಮಾಡೋದಾಗಿ. 1 ಎಕರೆ ಖರ್ಚು ಎಷ್ಟು ಬರ್ತದೆ? 1 ಎಕರೆ ಮಿನಿಮಮ್ 10-15 ಸಾವಿರ ಬರ್ತದೆ. ಎಕರೆಗೆ ಎಷ್ಟು ಇಳುವರಿ ಬರ್ತದೆ? ಎಕರೆಗೆ 7-8 ಕ್ವಿಂಟಲ್ ಬರ್ತದೆ. ಒಂದು ಕ್ವಿಂಟಲ್ ರೇಟ್ ಏನಿರ್ಬೋದು? 10,000 ರೂಪಾಯಿ. 10,000 ವರೆಗೂ ಬರುತ್ತೆ. ಹೆಚ್ಚಾದ್ರು ಕಡಿಮೆ? ಕಡಿಮೆ ಅಲ್ಲ, ಎತ್ತ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಸಾಧ್ಯತೆನೇ ಇರ್ತ. ಕಡಿಮೆ ಆದ್ರೂ 8-9 ಸಾವಿರ ರೂಪಾಯಿ ಅಂತೂ ಮನೆಗೆ ಇದ್ದಂಗ. 10,000 ದಾಟಿದ್ದು ಉಂಟಾ? ಸಲ ಐತ್ರಿ, ಈ ಸದ್ಯ ಮಾರ್ಕೆಟ್ 13,000 ರೂಪಾಯಿಕ್ಕಿಂತ ಐತಿ. ಓಹೋ, ಈ ಆಲ್ರೆಡಿ ಈಗ ಇನ್ನು ಮಾಲಲ್ಲ, ಏನು ನಾಳೆ ಮಾಲನ 13,000 ರೂಪಾಯಿಕ್ಕಿಂತ ಬೆಲೆ ಕಡಿಮೆ ಆಯಿತು ಅಂದಾಗೆ ನಿಮ್ಮ ಉಪಾಯ ಏನು? ಈಗ ಐತ್ರಿ, ಮತ್ತೆ ಅವನ ಇದು ಮಾಡೋದು ನಮ್ಮ ಲೆಕ್ಕಕ್ಕೆ ಮಾಡೋದು, ಇಲ್ಲ ಅಂದ್ರೆ ಏನೈತೆ ಶೇಖರಿಸಿಟ್ಕೊಂಡು ಸಮಸ್ಯೆ ಇಲ್ಲ. ಸಮಸ್ಯೆ ಆಮೇಲೆ ನಾವು ಸ್ವಲ್ಪ ದಿನ ಕಾಲ ನೋಡೋಣಪ್ಪ, 2 ತಿಂಗಳು 3 ತಿಂಗಳು ಅಲ್ಲಿ ಗುಳಿಗೆ ಸಿಗ್ತಾವ. ಒಂದೊಂದು ಚೀಲದಾಗ ಅವ್ನ ಇಟ್ಬಿಡೋದು, ಅವಕ್ಕೆ ಬುರುಬುರಿ ಬರೋಲ್ಲ, ಇನ್ನೇನು ಬರೋಲ್ಲ. ಅವ ಮತ್ತೆ ನಮಗೆ ರೇಟ್ ಬಂದಾಗ ಕೊಡೋದು, ಮತ್ತೆ ಅದಕ್ಕೂ ಮಿಕ್ಕಿ ಬರಲಿಲ್ಲ ಅಂದ್ರೆ ಇದ್ರಂಗೆ ಮಾಡೋದು. ವರ್ಷದನ ಇಟ್ಕೊಟ್ರಿ, ಹೋದ್ಸಲ ಇದು ಈ ಸಲ ಕೊಟ್ರ ಕೊಟ್ಟು ತೊಗರೆ ಬೆಳೆಗಾರರಿಗೆ ಒಂದು ಧೈರ್ಯ ಧೈರ್ಯ. ಆಮೇಲೆ ಮಾರ್ಕೆಟ್ ರೇಟ್ ಮಾಡಿಬಿಟ್ರಿ, ಈಗ 7,000-8,000 ಮಾಡ್ಯಾರ್ರಿ ಬೆಂಬಲ ಬೆಲೆ. ಬೆಂಬಲ ಬೆಲೆ ಮತ್ತೀಗ ಅದಕ್ಕೆ ಅದಕ್ಕಿಂತ ಕಡಿಮೆ ಹೋಗಲ್ಲ ಹೋಗಲ್ಲ. ಮತ್ತೆ ಹಿಂಗಿದ್ದಾಗ ಹೇಳಿದ್ರಿ ಒಂದ್ಸಲ 3,000 ಆಯ್ತು. ಅವ್ರು ಫಸ್ಟ್ಗೆ ಹಂಗಿದ್ದಾಗ ಮತ್ತೆ ಏನು ಮಾಡಕ್ ಬರಲ್ರಿ ಅವಾಗ. ಅವಾಗ ಮತ್ತೆ ಜವರಿ ಅಂದ್ರೆ ಅವಾಗ ಅಂದ್ರೆ ಅದ್ರಾಗ 4,000 ಒಳಗ 8,000 ತೊಗರಿ ಹಾಕ್ತಿದ್ರಿ, ಒಂದು ಟ್ರಾಕ್ಟ್ರಿ ಹೋಗಿ ಹೊಳ್ಳಿ ಬರ್ತಿತ್ತು ಅದ್ರಾಗ. ಅಂತದ್ರಾಗ ಅವಾಗ ಬೆಳೆದ್ವಿ. ಅವಾಗ ಎಣ್ಣೆ ಪಣ್ಣಿ ಮಾಡಿದ್ದು ನಾನು ಬೆಲ್ಲದ ನೀರು. ಬೆಲ್ಲದ ನೀರು ಅಂದ್ರೆ ಹಳೆ ಬೆಲ್ಲ ತಂಬಿಡೋದು, ಅದನ್ನು ನೆನೆ ಇಕ್ಬಿಡೋದು. ಈಗ ನಾಳೆ ಎಣ್ಣೆ ಹೊಡಿಬೇಕಪ್ಪ ಅಂತಂದ್ರೆ ಇವತ್ತು ನೆನೆ ಇಕ್ಬಿಡೋದು. ಯಾವ್ದಕ್ಕೋಸ್ಕರ ಬಳಸ್ತೀರಿ? ಇದಕ್ಕೆ ಹುಳ ಸವಾಗಿ, ಹುಳ ನಿಯಂತ್ರಣಕ್ಕಾಗಿ. ಅದನ್ನ ಏನ್ ಮಾಡೋದು, ರಾತ್ರಿ ನೆನೆ ಇಕ್ಬಿಡೋದು. ಹಳೆ ಬೆಲ್ಲ ಇದ್ದದ್ದು ಸ್ಟಾಕ್ ಇದ್ದದ್ದು ತಗೊಂಬಂದು ನೆನೆ ಇಕ್ಬಿಡೋದು. ನೆನೆ ಹಾಕಿ ಅದನ್ನೆಲ್ಲ ಸೋಸಿ ರೆಡಿ ಮಾಡಿ ಪಂಪ್ಲೆ ಸಿಂಪಡಣೆ ಮಾಡೋದು. ಅದು ಸಿಂಪಡಣೆ ಮಾಡಿದ್ರೆ ಅದಕ್ಕೆ ಕಟ್ಟಿರ್ಬೇ ಬರ್ತಾವ್ರಿ, ಅದೆಲ್ಲ ಕಟ್ಟಿರ್ಬೇ ಬರ್ತವೆ ಹತ್ತಿರಕ್ಕೆ ಹೀಗೆ ಅಲ್ಲಿ ಹುಳ ಬರ್ಬಿಡ್ಸಾಗ್ಬಿಟ್ರಿ. ಹಿಂಗಾಗಿ ಇಳುವರಿ ಜಾಸ್ತಿ ಮಾಡ್ಕಿಂತ ಅದೇ ಪ್ರಯೋಗ ಪಟ್ಟು ಪ್ರಯೋಗ ಮಾಡಿದ್ದ ಅದೇ ಈಗಲೂ ಈ ಪ್ರಯೋಗ ನಡೆಯಲ್ರಿ. ಈಗ ಭಾಳ ಆಗುತ್ತಲ್ರಿ, ಅದ ಮಾಡಕ್ಕಾಗಲ್ಲ. ಈಗ ಅಲ್ಲ ಮಾಡಿದ್ರೆ ನಡಿಬೋದು, ಅಲ್ಲ ಒಳ್ಳೇದಲ್ವ, ಲಾಭ ಆಗುತ್ತೆ. ಲಾಸ್ ಆಗೋದನ್ನ ತಡಿಬೋದು, ಲಾಸ್ ಆಗೋದು ತಡಿಬೋದ್ರಿ. ಆದ್ರೂ ಆ ತರದ ಒಂದು ಜೈವಿಕ ವಿಧಾನಗಳು ಮಾಡ್ತಾ ಇಲ್ಲ ನೀವು? ಅದೇ ಮಾಡಿದ್ರಣ್ಣ, ಅದ ಒಳ್ಳೆ. ಒಂದು ಎಕರೆಗೆ 15,000 ರೂಪಾಯಿ ಖರ್ಚು ಬರ್ತದೆ. 8 ಕ್ವಿಂಟಲ್ ಬರ್ಬೋದಾ? 8 ಕ್ವಿಂಟಲ್ ಬರ್ಬೋದು. 8 ಕ್ವಿಂಟಲ್ ಬರುತ್ತೆ ಅಂದ್ರೆ 1 ಕ್ವಿಂಟಲ್ಗೆ 10,000 ರೂಪಾಯಿ ಅಂದ್ರೂ ಅಲ್ಲಿಗೆ 80,000 ಆಯ್ತು. 80,000 15,000 ರೂಪಾಯಿ ಖರ್ಚು ತೆಗಿರಿ, 65,000 ರೂಪಾಯಿ ನಿಕ್ಕಿ ಅಮೌಂಟ್ ಒಂದ್ ಎಕರೆ ಯಾವ್ದಾರ ಐತಿನಿ. ಹಂಗಾಗಿ ಈ ಬೆಳೆನ ಪರ್ಯಾಯ ಮಾಡ್ಕೊಂಡ್ಬಿಟ್ರ. ನಿಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಸಹಿತ ಸ್ವಲ್ಪ 8-9 ಲಕ್ಷ ಆಗ್ತದೆ ಆರಾಮ. ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಮತ್ತೆ ಅದು ಎಣ್ಣೆ ಹೊಡೆಯೋದು ಮಾತ್ರ ಮಿಸ್ ಮಾಡ್ಬಾರ್ದು. ಇವತ್ತು ಏನಿದ್ರು ಇವ 8 ದಿನದಾಗ ಒಮ್ಮೆ ಪಂಪ್ ಹಾಕ್ಬೇಕು ನಾವು. ಒಂದಿನ ತೊಗರಿಯಲ್ಲಿ ಲಾಸ್ ಆಗಿದ್ದು ಉಂಟಾ? ಏ ಲಾಸ್ ಅನ್ನಿಲ್ರಿ, ಲಾಸ್ ಆಗಿದ್ದಿಲ್ಲ. ಇನ್ನ ತೊಗರಿ ಬೆಳೆದು ಕೈ ಸುಟ್ಕೊಂಡ್ವಿ ಅಂತ ಯಾರು ಹೇಳಿದ್ರು? ಇಲ್ಲ ಇಲ್ಲ ಇಲ್ಲ, ಯಾರು ಅದನ್ನ ಹೇಳಿಲ್ಲ. ಅದನ್ನ ಅದನ್ನ ಸರಿಯಾಗಿ ನಾವು ಮೇಂಟೈನ್ ಮಾಡ್ಲಾರ್ದ, ಆಮೇಲೆ ಅದನ್ನ ಸರಿಯಾಗಿ ಎಣ್ಣೆ ಹೊಡ್ಲಾರ್ದ, ಗೊಬ್ಬರ ಹಾಕ್ಲಾರ್ದ, ಬೆಳೆವಾಗಲಾರ್ದ, ಕಳೆ ತೆಗಿಲಾರ್ದ ಮಾಡಿದ್ರೆ ಮತ್ತೆ ಲಾಸನ್ ಆಗಿದ್ರು. ಹಂಗನಾಗಿದ್ದು ಉಂಟು ಮತ್ತೆ. ಅದನ್ನು ನಾವು ತೆಗಿಬೇಕಪ್ಪ ಅಂತಂದ್ರೆ ಚಾಲೆಂಜ್ ಮಾಡಿ ಮಾಡಿದ್ರೆ ಮಾತ್ರ ಲಾಭದಾಯಕ ಹೋಗ್ತದೆ. ಇಳುವರಿ ಪ್ರತಿ ವರ್ಷ ಒಂದೇ ರೀತಿ ಇರ್ತದ ಹೆಚ್ಚು ಕಡಿಮೆ ಆಗ್ತದೆ? ಅದು ಹೆಚ್ಚು ಕಡಿಮೆ ಮಾತ್ರ ಬಾಬಾ, ಇದ್ರ ಮೇಲೆ ಡಿಪೆಂಡ್ ಅದು. ಹಂಗಂತ ಕೇಳೋದು, ನಾವು ಸರ್ಕಾರ ಗೊಬ್ಬರಕ್ಕಿನ್ನ ಊರ ಗೊಬ್ಬರ ಬೀಸಿ, ಈಗ ನಮ್ಮನಾಗ ದನ ಅದಾವ ಅಂತ ಹೇಳ್ಬೇಕು, ಅದನ್ನು ಗೊಬ್ಬರ ಹಾಕಿದ ಕೂಡ ಅಲ್ಲಿ ಫಲವತ್ತ ಆದ ಇಳುವರಿ ಜಾಸ್ತಿ ಆಗುತ್ತೆ. ನೀವು ದನ ಗೊಬ್ಬರ ಬಳಸ್ತೀರಾ ಹೆಚ್ಚಾಗಿ? ಬಳಸ್ತಾರೆ, ಇಲ್ಲಾಂದ್ರೆ ದನ ಗೊಬ್ಬರ ಇಲ್ಲಾಂದ್ರೆ ಹಟ್ಟಿ ಹಾಕ್ಸ್ರಿ ತಿಂಗಳ ತನ. ಕುರಿ ಹಟ್ಟಿ? ಕುರಿ ಹಟ್ಟಿ. ಆಕಳ ಹಟ್ಟಿ ಬರ್ತಾವ ಅಂದ್ರೆ? ಆಕಳ ಇದು ಬರ್ತದ್ರಿ, ಆದ್ರೆ ಈಗ ಆ ಟೈಮ್ನಾಗ ಇಲ್ಲಿ ಏನ್ ಇರ್ಗಲ್ರಿ, ಊಟಗಾರ ಪ್ರದೇಶ ತಗೋಬಿಡ್ತಾವ. ಕುರಿ ಹಟ್ಟಿ ಸುತ್ತ? ಕುರಿ ಹಟ್ಟಿ ಆಟಾರೆ, ಮತ್ತೇನಿಲ್ಲ. ಇಲ್ಲಾಂದ್ರೆ ಗೊಬ್ಬರ ತಗೊಳೋದು, ಕುರಿ ಗೊಬ್ಬರ ಹಾಕೋದು, ಮತ್ತೆ ಕೇಬಲ್ ಮಡಿಕೆ ಹೊಡಿಸಿ ಅದಕ್ಕೆಲ್ಲ ನಾವು ಮಾಡೋದೆಲ್ಲ ಮಾಡ್ತೀವಪ್ಪ. ಒಂದೇಳೆ ಮಳೆ ಹೋತ ಕೂಡ ತಡ್ಕೊಂತತೆ ಅದು. ಭೂಮಿ ಒಂದ್ಸಲ ಮಳೆ ಆತಂದ್ರೆ ತೇವಾಂಶ ಇಟ್ಕೊಂತತೆ. ಹಿಂಗಾಗಿ ಲಾಸ್ ಆಗಂಥದ್ದು ಇಲ್ಲ, ತೊಗರಿಯಲ್ಲಿ ಲಾಸ್ ಇಲ್ಲ. ಲಾಸ್ ಇಲ್ಲ. ಒಳ್ಳೆಯದು ಪರಶ್ರಮ್ ಅವರೇ, ನಮ್ಮ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಅದರಲ್ಲೂ ವಿಶೇಷವಾಗಿ ತೊಗರಿ ಬೆಳೆ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ, ವಾಣಿಜ್ಯ ಬೆಳೆ. ಮಳೆಗಾಲ ಮಳೆಯ ಪ್ರಮಾಣ ಕಡಿಮೆ ಆದರೂ ಸಹಿತ ಇದು ರೈತರಿಗೆ ಒಂದಿಷ್ಟು ಆರ್ಥಿಕ ಭದ್ರತೆಯನ್ನು ಕೊಡ್ತದೆ. ಮತ್ತು ಇದು ಮಾರುಕಟ್ಟೆಯಲ್ಲಿ ಏನೇ ಏರುಪೇರಾದರೂ ನಿಮಗೆ ಅದನ್ನು ಉಳಿಸ್ಕೊಳ್ಳೋ ಉಪಾಯಗಳು ಇದ್ದಾವೆ. ಉಳಿಸ್ಕೊಂಡು ನಂತರದಲ್ಲಿ ಬೆಲೆ ಬಂದಾಗ ಮಾರಾಟ ಮಾಡ್ಬೋದು, ಅಥವಾ ಬೇಳೆ ಹಾಕ್ಸಿ ಪಾಕೆಟ್ ಮಾಡಿ ಮಾರಾಟ ಮಾಡ್ಬೋದು, ಎಲ್ಲೋ ಸಂತೆಯಲ್ಲಿ ಸಹಿತ ಮಾರ್ಕೊಂಡು ಬರ್ಬೋದು. ಈ ಥರದ್ದೆಲ್ಲ ಮಾರ್ಗಗಳು ಈ ತೊಗರೆ ಬೆಳೆಯಲ್ಲಿದ್ದಾವೆ. ಆರ್ಥಿಕವಾಗಿ ಭದ್ರತೆಯನ್ನು ಕೊಡುತ್ತೆ. ಒಳ್ಳೆಯದು, ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದ ಪರವಾಗಿ ನಮ್ಮೆಲ್ಲ ಕೇಳುವ ರೈತ ಬಂಧುವರ ಪರವಾಗಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಈ ಬಗ್ಗೆ ಶ್ರೀ ಪರಶುರಾಮ್ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳನ್ನ. ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ಈ ಪರಿಯ ಸೊಬಗಾವ ದೇವಿಯೊಳು ನಾ ಕಾಣಿ, ವಿಪುಲ ಮನುಜರ ತಾಯಿ ಸಿಮರು ಬಾಳಲ್ಲದೆ, ವಿಪುಲ ಮನುಜರ ತಾಯಿ ಸಿಮರು ಸೊಬಗಾವ.